ಆಮೇಲೆ ಇದರಿಂದ ಸಾಕಷ್ಟು ರೈತರುಗಳು ಕೂಡ ಪೋಷಕಾಂಶ ನ್ಯೂನತೆಗಳು ಕಾಣ್ತಾ ಇದ್ದಾವೆ. ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಗಳಗಂಟರ ರೋಗ ಬರುತ್ತೆ. ನಾವೇನು ಹೇಳ್ತಾ ಇದ್ದೀವಿ, ಅಯೋಡಿನ್ ಕೊರತೆಯಿಂದ ಗಳಗಂಟ ಬರುತ್ತೆ. ಆಮೇಲೆ ಬಾಣಂತಿ ಹೆಣ್ಮಕ್ಕಳಲ್ಲಿ ರಕ್ತಹೀನತೆ ಕೊರತೆ ಇರುತ್ತೆ, ಅನಿಮಿಯಾ ಅಂತೀವಿ. ಆಮೇಲೆ ಈಗ ಎಲ್ಲನೂ ನೋಡ್ಬೋದು, ಈಗ ಕೋಸ್ಟಲ್ ಬೆಲ್ಟು, ಈ ಕರಾವಳಿ ಪ್ರದೇಶ ಇರ್ಬೋದು, ಈವನ್ ನಮ್ಮ ರಾಯಚೂರು ಕಡೆಯೂ ಕೆಲವೊಂದು ಈ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮಕ್ಕಳದ ಶಾರೀರಿಕ ಅಂಗಗಳು ಎಲ್ಲ ಸ್ವಲ್ಪ ನ್ಯೂನತೆಗಳಾಗ್ತಾ ಇವೆ, ತಲೆಗಳು ದಪ್ಪ ಆಗ್ತಾ ಇದೆ, ಅವ್ರಿಗೆ ಸರಿಯಾದ ಬೆಳವಣಿಗೆ ಆಗ್ತಾ ಇಲ್ಲ. ಅವ್ರು ಏನು ತಮ್ಮ ಬೆಳವಣಿಗೆ ತಕ್ಕಂತೆ ಏನು ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, ತೂಕನೂ ಸಿಗ್ತಾ ಇಲ್ಲ, ಎತ್ತರ ಆಗ್ತಾ ಇಲ್ಲ, ಗಿಡ್ಡ ಆಗ್ತಾ ಇದೆ, ಕುಬ್ಜ ಆಗ್ತಾ ಇವೆ, ಎಲ್ಲ ಸಾಕಷ್ಟು ಸಮಸ್ಯೆಗಳು ಕೂಡ ಕಳೆದ ನಾವೇನು ಒಂದು 8-10 ವರ್ಷ ನಾವು ಗಮನಿಸಿದರೆ, ಈಗ ಕೃಷಿಯಲ್ಲಿ ಯಥೇಚ್ಛವಾಗಿ ಉಪಯೋಗಿಸ್ತಕ್ಕಂಥ ಕೀಟನಾಶಕಗಳು, ಅವುಗಳ ಉಳಿಕೆಯಿಂದ ಅವು ಪರಿಣಾಮವಾಗಿ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಸೇರಿಕೊಂಡು ಭಾಳಷ್ಟು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡ್ತಾ ಇದ್ದಾವೆ. ಎಸ್ಪೆಷಲಿ ಈ ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆಗಳಿರ್ಬೋದು, ಹೃದಯ ಸಂಬಂಧಿಕ ಕಾಯಿಲೆಗಳಿರ್ಬೋದು, ಇವೆಲ್ಲವೂ ಕೂಡ ಯಾವುದೋ ಒಂದು ಹಂತದಲ್ಲಿ ಕೂಡ ನಾವು ಒಂದು ಸೇವಿಸ್ತಕ್ಕಂಥ ತರಕಾರಿಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ, ಸರಿಯಾಗಿ ನಾವು ಅದನ್ನು ಬೆಳೆತಕ್ಕಂಥ ಪದ್ಧತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿರೋದ್ರಿಂದ ಈ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಸೊ ಮೇಲಾಗಿಯೂ ಕೂಡ ನಾವು ಎಷ್ಟೇ ಹೇಳ್ತಾ ಇದ್ದೀವಿ, ಈಗ ಆಗಲೇ ಉದ್ಯೋಗವಸ್ತಕ್ಕಂಥ ಕುಟುಂಬಗಳಿದ್ದರೆ ಅವರು ಅನಿವಾರ್ಯವಾಗಿ ತರಕಾರಿಗಳನ್ನು ತರಲೇಬೇಕು, ಕೊಂಡ್ಕೊಳ್ಳಬೇಕು, ತಿನ್ನಲೇಬೇಕು. ಬಟ್ ಮೇನಾಗಿ ನಮ್ಮ ರೈತ ಬಾಂಧವರು ಕೂಡ ತಮ್ಮದೇ ಆದ ಜಮೀನು ಇರುತ್ತೆ, ನೀರಾವರಿ ಅನುಕೂಲ ಇರುತ್ತೆ, ಅಥವಾ ಅವರು ಹಳ್ಳಿ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತಾರೆ, ಮನೆ ಹಿಂದ್ಗಡೆ ಇರ್ಬೋದು ಅಥವಾ ಮುಂದ್ಗಡೆ ಇರತಕ್ಕಂಥ ಸ್ವಲ್ಪ ಅಲ್ಪ ಮಟ್ಟಿನ ಒಂದು 3-4 ಗುಂಟೆ ಜಾಗದಲ್ಲೂ ಕೂಡ ಸಾಕಷ್ಟು ಜಮೀನು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಮನೆ ಹತ್ರ ಊರಲ್ಲಿ ಇದ್ದರೂ ಕೂಡ ತೋಟದಲ್ಲಿ ಕೂಡ ಜಮೀನು ಇದ್ದೇ ಇರುತ್ತೆ. ಎಲ್ಲೆಲ್ಲಿ ತಮ್ಮ ಜಮೀನಲ್ಲಿರ್ತಕ್ಕಂಥ ತೋಟಗಳನ್ನು ಹಾಗೂ ತಮಗೆ ಬೇಕಾದಂಥ ತರಕಾರಿಗಳನ್ನು ತಾವೇ ಬೆಳೆದು ತಿನ್ನುವುದರಿಂದ ಸಾಕಷ್ಟು ನಾವು ಉತ್ಕೃಷ್ಟ ಮಟ್ಟದ ತರಕಾರಿಗಳನ್ನು ತಿಂದಂಗೆ ಆಗುತ್ತೆ. ಆಮೇಲೆ ನಮ್ಮ ಪೋಷಕಾಂಶ ಸಮಸ್ಯೆಗಳನ್ನು ನಾವು ಕಡೆಗಣಿಸ್ಬೋದು. ನಾವು ಬಹಳಷ್ಟು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, ಜಮೀನಲ್ಲಿ ಇದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಸಂತೆಗೆ ಹೋಗ್ತಾರೆ, ಹೊರಗಡೆಯಿಂದ ತರಕಾರಿ ತರ್ತಾರೆ. ಆ ತರಕಾರಿ ಯಾವುದೋ ಪಟ್ಟಣ ಪ್ರದೇಶದ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಿ ಬೆಳೆದಿರ್ತಾರೆ, ಜಮೀನಲ್ಲಿ ಬೆಳೀತಾರೆ, ಅವೆಲ್ಲ ಚರಂಡಿ ನೀರು ಸಾಕಷ್ಟು ಈ ನೊರೆಯುಕ್ತ ನೀರನ್ನು ಉಪಯೋಗಿಸಿಕೊಂಡು ಬೆಳೆದಿರ್ತಾರೆ. ಅವು ಸರಿಯಾಗಿ ತೊಳಿಬೇಕಾದ್ರೆ ಅದೇ ಚರಂಡಿ ನೀರನ್ನು ಉಪಯೋಗಿಸ್ಕೊಂಡು ತೊಳೆದು ಕೂಡ ನಮಗೆ ಈ ಮಾರುಕಟ್ಟೆ ಬರ್ತಕ್ಕಂಥ ಸಮಸ್ಯೆ ಇರುತ್ತೆ. ನಾನಿಲ್ಲಿ ನಮ್ಮ ರೈತ ಬಾಂಧವರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈಗಾಗಲೇ ನಿಮ್ಮ ಜಮೀನು ಇರುತ್ತೆ, ದಯವಿಟ್ಟು ಕೂಡ ನಿಮ್ಮಲ್ಲಿ ಒಂದು 4-5 ಜನ ಇದ್ದರೆ, ಸೊ ನಿಮ್ಮಲ್ಲಿ ಕುಟುಂಬದ ವರ್ಗದವರ ಸಂಖ್ಯೆ ನೋಡಿಕೊಂಡು ತಮಗೆ ಬೇಕಾದಂಥ ತರಕಾರಿಗಳನ್ನು, ಪೌಷ್ಟಿಕವಾದ ತರಕಾರಿಗಳನ್ನು ಅಲ್ಲಿರ್ಬೋದು. ತರಕಾರಿಯಲ್ಲಿ ಸಾಕಷ್ಟು ವಿಧಗಳಿದ್ದಾವೆ, ಅಲ್ಲಿ ಕಾಯಿಗಳು ಕೊಡ್ತಕ್ಕಂಥ ತರಕಾರಿಗಳಿದ್ದಾವೆ, ಧಾನ್ಯಗಳನ್ನು ಕೊಡ್ತಕ್ಕಂಥ ತರಕಾರಿಗಳಿದ್ದಾವೆ, ಇವನ್ ಹೂವನ್ನು ತಿಂತಕ್ಕಂಥ ತರಕಾರಿಗಳಿದ್ದಾವೆ. ಇವೆಲ್ಲನೂ ಕೂಡ ನಮ್ಮ ಒಂದು ಟೇಸ್ಟ್ಗೆ ಅನುಗುಣವಾಗಿ, ನಮ್ಮ ಒಂದು ಕುಟುಂಬಕ್ಕೆ ಅನುಗುಣವಾಗಿ ನಮ್ಮ ಜಮೀನಿನಲ್ಲಿಯೇ ನಾವೇ ಸ್ವತಃ ನಮ್ಮ ಮಕ್ಕಳನ್ನಾಗಲಿ ಹೆಣ್ಮಕ್ಕಳನ್ನಾಗಲಿ ಹೊಲದಲ್ಲಿ ತೊಡಗಿಸಿಕೊಂಡು ಅದರದ ಅನುಭವವನ್ನು ಹಂಚಿಕೊಂಡು ನಾವೇ ಬೆಳೆದು ತಿನ್ನೋದರಿಂದ ಒಳ್ಳೆಯ ಉತ್ಕೃಷ್ಟವಾದ ಆಹಾರ ಅಂತ ತಿಳ್ಕೊಳ್ಳೋದಾಗುತ್ತೆ. ಆಮೇಲೆ ನಮಗೆ ಈಗಾಗಲೇ ಸಾಕಷ್ಟು ತರಕಾರಿಗಳು ನಾವು ನೋಡ್ತಾ ಇದ್ದೀವಿ, ಆಮೇಲೆ ತಿಂತಾ ಇದ್ದೀವಿ, ಈಗ ಅವನ್ನೆಲ್ಲ ತಾವೇ ಬೆಳ್ಕೊಳ್ಳಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಸರ್, ಈಗ ತರಕಾರಿಗಳನ್ನ ಬೆಳೀಲಿಕ್ಕೆ ನಮ್ಮ ಜಿಲ್ಲೆಯ ವಾತಾವರಣ ಆಗಿದೆ, ಇದನ್ನು ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಈ ತರಕಾರಿ ಬೆಳೆಗಳನ್ನ ಬೆಳೆದು ನಮ್ಮ ರೈತರು ಆರೋಗ್ಯನ ಕಾಪಾಡ್ಕೋಬಹುದಾ? ವಿಶೇಷವಾಗಿ ಈ ಪೌಷ್ಟಿಕ ಕೈತೋಟ ಅಂತ ಏನು ನಾವು ಹೇಳಬೇಕಾದ್ರೆ, ಇಲ್ಲಿ ನಾವು ವರ್ಷದ ಎಲ್ಲ ಕಾಲಗಳನ್ನು ಕೂಡ ತರಕಾರಿನ ಬೆಳೆಯಬಹುದು. ಬಟ್ ಆಯಾ ಹಂಗಾಮಿನಲ್ಲಿ ಕೆಲವೊಂದು ತರಕಾರಿಗಳು ನಾವು ಬೆಳೆಯಬೇಕಾಗತ್ತೆ. ಸೊ ಮುಂಗಾರಿನಲ್ಲಿ ಕೆಲವೊಂದು ತರಕಾರಿಗಳು ಇರ್ತವೆ, ಹಿಂಗಾರಿನಲ್ಲಿ ಕೆಲವೊಂದು ತರಕಾರಿಗಳು ಬರ್ತಾ ಇರ್ತವೆ ಆಯಾ ವಾತಾವರಣಕ್ಕೆ ತಕ್ಕಂಗೆ. ಅದೇ ರೀತಿ ಬೇಸಿಗೆ ಕಾಲದಲ್ಲಿನೂ ತರಕಾರಿನ ಬೆಳ್ಕೋಬಹುದು. ಸೊ ಈ ಒಂದು ಪೌಷ್ಟಿಕ ಕೈತೋಟ ಅಂತೇಳಿ ನಿಮ್ಮಲ್ಲಿ ಮನಗಂಡಿದ್ದಾದರೆ, ಸೊ ನಿಮ್ಮ ಕುಟುಂಬದಲ್ಲಿ ಒಂದು 4-5 ಜನ ನೀವು ಕುಟುಂಬ ಸದಸ್ಯರಿದ್ದರೆ ನಿಮ್ಗೆ ಹಬ್ಬಬ್ಬ ಅಂದರೆ ಒಂದು 2 ಗುಂಟೆ ಜಮೀನು ಸಾಕಾಗತ್ತೆ. ಸೊ 250 ಮೀಟರ್ ಸ್ಕ್ವೇರ್ ಅಂತಿದ್ವಿ, 2-2.5 ಗುಂಟೆ ಜಮೀನು ನಿಮಗೆ ವಾರ್ಷಿಕವಾಗಿ. ಮನೆಯಲ್ಲಿ ನೀವು 4-5 ಜನ ಇದ್ದರೆ ನೀವು ವರ್ಷ ಪೂರ್ತಿನೂ ಕೂಡ ಸೀಸನ್ ತಕ್ಕಂಗೆ ತರಕಾರಿಗಳನ್ನು ನೀವು ಬೆಳೆದು ಅದನ್ನು ಕೂಡ ನಾನು ಮತ್ತೊಂದೇನೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆದಷ್ಟು ನೀವೇನು ಪೌಷ್ಟಿಕ ತೋಟ ಅಂಥೇಳಿ ನೀವು ಮನಗಂಡು ನೀವು ತರಕಾರಿ ಬೆಳಿಬೇಕಾದ್ರೆ ಸಾವಯವ ಪದ್ಧತಿಯಲ್ಲೇ ಬೆಳೀರಿ, ಆದಷ್ಟು ಇಲ್ಲಿ ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಬೇಕು. ಹಂಗಂತೇಳಿ ನೀವು ಕೀಟ ರೋಗ ಬಂದಮೇಲೆ ಏನು ಮಾಡಬೇಕು ಅನ್ನೋದು ನಿಮಗೆ ಭಾಳಷ್ಟು ಸಮಸ್ಯೆ ಕಾಣುತ್ತೆ. ಯೂಶ್ವಲಿ ಈಗ ಇನ್ ಕೇಸ್ ನೀವು ಪೌಷ್ಟಿಕ ಕೈತೋಟ ಆಧಾರಿತವಾಗಿ ನೀವು ಏನಾದ್ರು ತರಕಾರಿ ಬೆಳೀತಾ ಇದ್ದರೆ ಅಲ್ಲಿಯೂ ಕೂಡ ಕೀಟದ ಬಾಧೆ ರೋಗದ ಬಾಧೆ ಬರ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಅದನ್ನು ನಾವು ಸಾವಯವ ಪದ್ಧತಿಯಿಂದಲೇ ನಾವು ಅದನ್ನು ರೋಗದ ನಿರ್ವಹಣೆ ಅಥವಾ ಕೀಟ ನಿರ್ವಹಣೆ ಬೇಕಾಗತ್ತೆ. ಸೊ ಯೂಶ್ವಲಿ ಕೀಟ ನಿರ್ವಹಣೆ ಮಾಡಬೇಕಾದ್ರೆ ಯೂಶ್ವಲಿ ನಾವು ಬೇವಿನ ಎಣ್ಣೆ ಎಲ್ಲ ಕಡೆ ಸಿಗುತ್ತೆ ಅಥವಾ ಬೇವಿನ ಬೀಜ ಕಷಾಯ ಬೀಜಗಳೇ ಸಿಗ್ತಾ ಇರ್ತವೆ. ನೀವೇ ನಿಮ್ಮ ಮನೆಯಲ್ಲಿಯೇ ಕೂಡ ಆ ಬೀಜಗಳನ್ನು ಕುಟ್ಟಿ ಕಷಾಯ ಮಾಡಿಕೊಂಡು ನಾವು ಸಿಂಪಡಣೆ ಮಾಡ್ಬೋದು, ಅಥವಾ ಬೆಳ್ಳುಳ್ಳಿ ಕಷಾಯ ಮಾಡ್ಕೋಬೋದು. ಆಮೇಲೆ ಅದ್ರ ಜೊತೆಗೆ ಹುಳಿ ಮಜ್ಜಿಗೆ ಅಂತೂ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಶೇಖರಣೆ ಮಾಡಿ ಒಂದು 8 ದಿನ ಇಟ್ಕೊಂಡು ಅದನ್ನು ಅದು ಮೆಚುರಿಟಿ ಬಂದಮೇಲೆ ಏನಿದೆಯಲ್ಲ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡ್ಕೋಬೋದು. ಇದು ರೀತಿಯಿಂದ ಏನಾಗುತ್ತೆ, ಆ ಕೀಟಗಳ ಹಾವಧಿ ಎಸ್ಪೆಷಲಿ ರಸಾಯನ ಕೀಟಗಳು ಭಾಳಷ್ಟು ಬರ್ತಾ ಇರ್ತವೆ. ಆಮೇಲೆ ಎಲೆ ತಿನ್ನೋ ಹುಳುಗಳನ್ನು ಕೂಡ ನಾವು ಸಾವಯವ ಪದ್ಧತಿಯಿಂದಲೇ ನಾವು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ರೋಗಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಬಳಕೆನ ಸಾಕಷ್ಟು ರೈತರು ಈಗ ಆಗಲೇ ಮಾಹಿತಿ ಪಡ್ಕೊಂಡಿದ್ದಾರೆ. ಅದನ್ನೆಲ್ಲ ದನದ ಗೊಬ್ಬರ ಜೊತೆಗೆ ಉಪಚರಿಸಿ ಹದ ಮಾಡಿಕೊಂಡು ನಾವು ಮಡಿಗಳ ರೆಡಿ ಮಾಡೋ ಟೈಮ್ದಲ್ಲೇ ಈ ಟ್ರೈಕೋಡರ್ಮಾ PSB ಆಮೇಲೆ ಮತ್ತಿನ್ಯಾವುದ ಅಣುಜೀವಿಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಬರ್ತಕ್ಕಂಥ ರೋಗಗಳನ್ನು ಕೂಡ ಹತೋಟಿಗೆ ಮಾಡ್ಬೋದು. ಆದಷ್ಟು ಈ ಪೌಷ್ಟಿಕ ಕೈತೋಟ ಈ ಕಾರ್ಯಕ್ರಮ ಅಡಿಯಲ್ಲಿ ನಮಗೆ ಬೇಕಾದಂಥ ರೈತರು ತಮಗೆ ಬೇಕಾದ ತರಕಾರಿಗಳನ್ನ ತಾವೇ ಇಷ್ಟವಾದ ತರಕಾರಿಗಳನ್ನು ಬೆಳ್ಕೋಬೋದು. ಸೊ ಈಗ ನಾವು ನೋಡ್ಬೋದು, ನಾವು ಕಾಲಿಫ್ಲವರ್ ಅಂತೀವಿ, ಎಲೆಕೋಸು, ಗಡ್ಡೆಕೋಸು ಇವೆಲ್ಲ ನಾವು ನೋಡಲಿಕ್ಕೆ ಚೆಂದ ಇರುತ್ತೆ. ಬಟ್ ನಾನು ನೀವು ಮಾರುಕಟ್ಟೆ ತೊಗೊಳ್ಬೇಕಾದ್ರೆ ಅಯ್ಯೋ ಅದು ಏನೋ ಸ್ಪ್ರೇ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತೇಳಿ ನಿಮಗೆ ಸಾಕಷ್ಟು ದುಗುಡ ಇರುತ್ತೆ. ಅಂಥ ತರಕಾರಿಗಳನ್ನು ನೀವೇ ನಿಮ್ಮ ಜಮೀನಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಮಾಡಿದ್ದೇ ಆದರೆ, ಸೊ ನೀವೇ ಯಾವುದೇ ರೀತಿ ನಿಮಗೆ ಸ್ಪ್ರೇ ಮಾಡಿದ್ದೆ ಯಾವುದೇ ಒಂದು ನೀವೇ ಮಾಡೋದ್ರಿಂದ ನಿಮಗೆಲ್ಲ ರೀತಿಯ ಅದ್ರ ಬಗ್ಗೆ ಹೆಂಗೆ ಬೆಳೆದಿದೆ, ಹೆಂಗೆ ಬೆಳೀತಾ ಇದೆ ಅನ್ನೋ ನಿಮ್ಗೆ ಅನುಭವ ಇರುತ್ತೆ. ಅಥವಾ ಅದ್ರ ನೀವೇ ಬೆಳೆದ್ರಿಂದನ ಸೊ ಸಂಪೂರ್ಣವಾಗಿ ಸಾವಯವ ಪದ್ಧತಿ ಬೆಳೆದಾದರೆ ಅದನ್ನೇ ನಾವು ಉತ್ಕೃಷ್ಟವಾಗಿ ನಾವು ದಿನಬಳಕೆ ತರಕಾರಿಗಳಿಗೆ ಕೂಡ ಬಳಸ್ಬೋದು. ನೀವು ಹೇಳ್ದಂಗೆ ನಮ್ಮ ರೈತ ಬಾಂಧವರು ಒಂದು ಗಂಟೆ ಎರಡು ಗಂಟೆ ಜಮೀನಲ್ಲೇನು ಸ್ವಲ್ಪ ಪ್ರಮಾಣದಲ್ಲೇ ಬೆಳ್ಕೋಬೋದು. ಮತ್ತು ತಮ್ಮ ಮನೆ ಸುತ್ತಮುತ್ತ ಜಾಗ ಇದ್ದಾಗ ಮತ್ತು ಟೆರೆಸ್ ಮೇಲೆ ಜಾಗ ಇದ್ದಾಗ ಕೆಲವು ತರಕಾರಿಗಳನ್ನು ಮತ್ತು ಬಳ್ಳಿಯಲ್ಲಿ ಬಿಡ್ತಕ್ಕಂಥ ಸಾಕಷ್ಟು ತರಕಾರಿಗಳನ್ನು, ನುಗ್ಗೆಕಾಯಿ ಇರ್ಬೋದು, ಹೀರೆಕಾಯಿ, ಪಡುಲ್ಕಾಯಿ ಇಂಥವನ್ನೆಲ್ಲವೂ ಬೆಳ್ಕೊಳೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತಾಯಿದೆ. ಹೌದು, ಈಗಾಗಲೇ ಈಗ ಹೇಳಿದೆ, ಈಗ ನಾನು ಈಗ ರೈತಾಪಿ ವರ್ಗದವರು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಕಳೆದ 2 ವರ್ಷದಲ್ಲಿ ಕೂಡ ಹಳ್ಳಿಗಳ ಮಟ್ಟದಲ್ಲಿ ಸುಮಾರು 20-25 ರೈತ ಕುಟುಂಬದವರಿಗೆ ಈಗಾಗಲೇ ನಾವು ಈ ನ್ಯೂಟ್ರಿ ಗಾರ್ಡನ್ ಏನು ಕೈತೋಟ ಅಂತೀವಲ್ಲ ಅದನ್ನು ನಮ್ಮ ಭಾರತ ಸರ್ಕಾರದ ಯೋಜನೆ ಅಡಿಯಲ್ಲಿ ನಾವು ಈಗಾಗಲೇ ಡೆಮೋನ್ಸ್ಟ್ರೇಷನ್ ಮಾಡಿ ಅದರ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಹಂಗಂತೇಳಿ ಸಿಟಿ ಸೈಡ್ ಇರತಕ್ಕಂಥ ಪಟ್ಟಣದಲ್ಲಿರ್ತಕ್ಕಂಥ ಅವರು ಕೂಡ ತಮ್ಮ ಟೆರೆಸ್ ಇರುತ್ತೆ. ಈಗಾಗಲೇ ಗ್ರೋವಿಂಗ್ ಬ್ಯಾಗ್ಸ್ ಅದು ಬಂದಿದ್ದಾವೆ, ಅದನ್ನೆಲ್ಲ ಕೆಲವೊಂದು ಕೋಕೋಪೀಟ್ ಮೀಡಿಯಾ ಸಿಗ್ತವೆ, ರೆಡಿಮೇಡ್ ಸಿಗುತ್ತೆ, 50-50 kg ಬ್ಯಾಗ್ ಸಿಗುತ್ತೆ, 25 kg ಬ್ಯಾಗ್ ಸಿಗುತ್ತೆ. ಆ ಮೀಡಿಯಾ ತರಬೇಕು, ಅದನ್ನು ಕೂಡ ಬೆಳವಣಿಗೆ ಅನುಗುಣವಾಗಿ ಕೆಲವೊಂದು ಡಿಫ್ರೆಂಟ್ ಸೈಜು ಗ್ರೋವಿಂಗ್ ಮೀಡಿಯಾ ಇರ್ತವೆ, ಪ್ಲಾಸ್ಟಿಕ್ ಬ್ಯಾಗ್ಸ್ ಇರ್ತವೆ. ಅಟ್ಲೀಸ್ಟ್ ತಮ್ಮ ಟೆರೆಸ್ ಮೇಲೆ ಜಾಗ ಇದ್ದೇ ಇರುತ್ತೆ ಪಟ್ಟಣದಲ್ಲಿ, ಅಲ್ಲಿ ನೀವು ಈ ಥರ ಈ ಬಳ್ಳಿ ಜಾತಿಗಳನ್ನು ಅಲ್ಲಲ್ಲೇ ಸ್ವಲ್ಪ ಅದಕ್ಕೆ ಕೋಲ್ ಕೊಟ್ಟು ಆಮೇಲೆ ಅದಕ್ಕೆ ಒಂದು ದಾರ ಹಾಕಿ ಹೆಂಗಾದ್ರೂ ಟೆರೆಸ್ ಜಾಗ ಇರುತ್ತೆ ಅಲ್ಲಿ ಒಂಥರ ಚಪ್ರ ಥರ ಮಾಡಿಕೊಂಡು ನೀವು ಆ್ಯಸ್ ಅ ಹವ್ಯಾಸ ಆಗಿ ಆ್ಯಸ್ ಅ ಹಾಬಿಯಾಗಿ ಕೂಡ ಸಾಕಷ್ಟು ಸಮಯ ಹೆಣ್ಮಕ್ಳಿಗೆ, ಯೂಶ್ವಲಿ ಹೆಣ್ಮಕ್ಳಿಗೆ ಇದು ಭಾಳ ಒಂದು ಹೇಳಿ ಮಾಡಿಸಿದಂಥ ಕೆಲಸ, ಸಂತೋಷನೂ ಕೊಡುತ್ತೆ. ಆಮೇಲೆ ತಾವೇ ಬೆಳೀತಾ ಇರ್ತಾರೆ ಎಷ್ಟೋ ತರಕಾರಿಗಳು, ರೈತರು ಸಿಟಿಯಲ್ಲಿ ಇರ್ತಕ್ಕಂಥ ಜನರಿಗೆ ಎಲ್ಲಿ ಬರುತ್ತೆ, ಮೇಲುಗಡೆ ಬರುತ್ತೋ ಅಥವಾ ಮಣ್ಣಲ್ಲಿ ಬರುತ್ತಂತ ಅನುಭವನೇ ಇರಲ್ಲ. ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಈಗ ಏನು ನಾವು ಸ್ಕೂಲ್ ಕಳಿಸ್ತಾ ಇದ್ದೀವಿ ಅವರಿಗೆ ಬದನೇಕಾಯಿ ಎಲ್ಲಿ ಬೆಳೀತಪ್ಪ ಅಂದ್ರೂ ಗೊತ್ತಿಲ್ಲ. ಸೊ ಅಂಥ ಮಕ್ಕಳುಗಳನ್ನು ನಮ್ಮ ಮನೆ ಮಕ್ಕಳುಗಳನ್ನು ಅವ್ರ ಜೊತೆ ಸೇರಿಕೊಂಡು ಭಾನುವಾರ ಸಮಯದಲ್ಲಿ, ಶನಿವಾರ ಮಧ್ಯಾಹ್ನ ಸಮಯದಲ್ಲಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಧ್ಯಾಹ್ನದ ಹೊತ್ತು ಸಾಕಷ್ಟು ಸಮಯ ಇರುತ್ತೆ. ಅವರೆಲ್ಲ ಸ್ವಲ್ಪ ಈ ಕೃಷಿ ಕಡೆ ಎಸ್ಪೆಷಲಿ ಅರ್ಬನ್ ಏರಿಯಾ ಕಡೆಯಲ್ಲಿ ಈಗ ಟೆರೆಸ್ ಗಾರ್ಡನಿಂಗ್ ಅಂತೀವಿ ಇಂಗ್ಲೀಷ್ನಲ್ಲಿ, ಆ ಥರ ಈಗಾಗಲೇ ರೆಡಿಮೇಡ್ ಗ್ರೋಯಿಂಗ್ ಮೀಡಿಯಾಗಳು ಎಲ್ಲ ಮಾರ್ಕೆಟ್ನಲ್ಲಿ ಎಲ್ಲ ಥರ ಸೈಜ್ಗಳು ಸಿಗ್ತವೆ. ಅವೆಲ್ಲ ನಿಮ್ಗೆ ಬೇಕಾದಂಥ ಸೈಜನ್ನು ಮಾರುಕಟ್ಟೆಯಿಂದ ತಂದುಬಿಟ್ಟು ಅದಕ್ಕೆ ಬೇಕಾದಂಥ ಕೋಕೋಪೀಟ್ ಮೀಡಿಯಾನೂ ಸಿಗುತ್ತೆ. ಆಮೇಲೆ ತರಕಾರಿ ಪೊಟ್ಟಣಗಳಂತೂ ಈಗಾಗಲೇ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಲ್ಲಲ್ಲೇ ಇವನ್ ಹೆಚ್ಚರ ಹೆಸರುಘಟ್ಟನದಲ್ಲಿ ಈ ತರಕಾರಿ ಕಿಟ್ ಅಂತ ಸಿಗುತ್ತೆ, 100 ರೂಪಾಯಿ ಬೆಲೆಗೆ ಸಿಗುತ್ತೆ. ಅಲ್ಲಿ 8-10 ರೀತಿಯ ತರಕಾರಿ ಬೀಜಗಳು ಇರ್ತವೆ, ತಮಗೆ ಬೇಕಾದಂಥದ್ದು ಇಟ್ಕೊಂಡು ತಾವೇ ಬೆಳೆದು ಅದರ ಅನುಭವ ಪಡ್ಕೊಂಡು ಆಮೇಲೆ ತಮಗೆ ಬೆಳೆಸಿದ ತಾವೇ ಬೆಳೆದು ತಾವೇ ತಿನ್ನೋದ್ರ ಅಲ್ಲಿರ್ತಕ್ಕಂಥ ಸುಖ ನೆಮ್ಮದಿ ಬೇರೆ ನಾವು ಕೊಂಡು ತಂದು ತಿನ್ನೋದ್ರಲ್ಲಿ ಇರೋದಿಲ್ಲ. ಸೊ ದಯವಿಟ್ಟು ಕೂಡ ನಾನು ರೈತ ಬಾಂಧವರಲ್ಲಿ ಆಮೇಲೆ ಈ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಇರ್ಬೋದು, ಹೆಣ್ಮಕ್ಳಿಗೆ ಕೇಳೋದೇನೆಂದರೆ ತಮಗೆ ಬೇಕಾದಂಥ ಮನೆಗೆ ತಾವೇನು ಬೆಳಿತೀರಿ, ತಾವೇ ತಿಂದು ಒಳ್ಳೆಯ ಆರೋಗ್ಯ ತಗೊಳ್ಳಿಕ್ಕೆ ನಾವು ಜಾಸ್ತಿ ಗಮನ ಕೊಡಬೇಕು. ಈಗಾಗಲೇ ನೋಡ್ತಾ ಇದ್ದೀವಿ ಸಾಕಷ್ಟು ರೋಗ ರುಜಿನ ಕರೋನಾ ಅಂತ ಕಾಯಿಲೆ ಬರ್ತಾ ಇದೆ. ಇವೆಲ್ಲ ಏನಕ್ಕೆ ಬರ್ತಾ ಇದೆ ಅಂದರೆ ನಮ್ಮಲ್ಲಿ ಇರತಕ್ಕಂಥ ಇಮ್ಯೂನ್ ಸಿಸ್ಟಮ್ ಸರಿಯಾಗಿಲ್ಲ, ಸರಿಯಾಗಿಲ್ಲ ಅಂದಮೇಲೆ ನಾವು ಸರಿಯಾಗಿ ತಿಂತ ಇಲ್ಲ ಅಂದಂಗೆ ಅರ್ಥ. ಸೊ ಸರಿಯಾಗಿ ತಿಂತ ಇಲ್ಲ ಅಂದಮೇಲೆ ಸೊ ನಾವೇ ಸಾವಯವ ರೀತಿಯಿಂದಲೇ ಎಲ್ಲ ಯಥೇಚ್ಛವಾಗಿ ತರಕಾರಿ ಹಣ್ಣಂಪಲುಗಳು ತಿಂದರೆ ಏನಾಗುತ್ತೆ, ಇದರಲ್ಲಿ ವಿಟಮಿನ್ ಜಾಸ್ತಿ ಇರುತ್ತೆ, ಮಿನರಲ್ ಜಾಸ್ತಿ ಇರುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ಕೊಡುತ್ತೆ. ಆ ಜೊತೆಗೆ ಮಕ್ಕಳಿಗೂ ಕೂಡ ನಾವು ಈ ರೀತಿ ಸಲಾಡ್ ಮಾಡಿ ಎಸ್ಪೆಷಲಿ ಈಗ ನಾವು ಹೇಳ್ತೀವಿ ಒಂದು ಪ್ಲೇಟ್ ಇತ್ತಪ್ಪ ಅಂದರೆ ಒಂದು ಅಲ್ಲಿ ಕಾಳಿನ ಪಲ್ಯನೂ ಇರಬೇಕು, ತರಕಾರಿನೂ ಇರಬೇಕು, ಅದ್ರ ಜೊತೆಗೆ ಸೈಡ್ ಡಿಶಸ್ಸು ಈಗ ಮೂಲಂಗಿ ಕಟ್ ಮಾಡಿದ ಪೀಸಸ್ ಇರ್ಬೋದು, ಗಜ್ಜರಿ ಕಟ್ ಮಾಡಿದಂಥ ಪೀಸಸ್ ಇರ್ಬೋದು, ಈರುಳ್ಳಿ ಪೀಸಸ್ ಇರ್ಬೋದು, ಇವೆಲ್ಲನೂ ನಾವು ಸೈಡ್ ಡಿಶಸ್ ಆಗಿ ನಮ್ಮ ರೆಗ್ಯುಲರಲ್ಲಿ ನಮ್ಮ ಒಂದು ಊಟದ ವ್ಯವಸ್ಥೆಯಲ್ಲಿ ನಾವು ಮಾಡಿಫೈ ಮಾಡ್ಕೊಂಡಿದ್ದೆ ಆದರೆ ಕ್ರಮೇಣವಾಗಿ ನಮ್ಮ ಒಂದು ಆರೋಗ್ಯವೂ ಚೆನ್ನಾಗಾಗತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾದರೆ ನಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿದೆ, ಕುಟುಂಬದ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ನಮ್ಮ ಪರಿಸರ ಇರತಕ್ಕಂಥ ಎಲ್ಲ ಜೀವಿಗಳಾಗಿರ್ಬೋದು ಎಲ್ಲರದ್ದು ಆರೋಗ್ಯ ಚೆನ್ನಾಗತ್ತೆ ಅಂತ ಹೇಳ್ಕೊಂಡು ಆದಷ್ಟು ಈ ಪೌಷ್ಟಿಕ ಕೈತೋಟಗಳಿಗೆ ಗಮನ ಕೊಡಿ. ನಿಮ್ಗೆ ಏನಾದರೂ ವೈಜ್ಞಾನಿಕವಾದ ಮಾಹಿತಿ ಕೊರತೆ ಇತ್ತಪ್ಪ ಅಂದರೆ, ಹೆಂಗೆ ಬೆಳಿಬೇಕು, ಏನೇನು ತರಕಾರಿ ಬೆಳಿಬೇಕು, ನಿಮಗೆ ವಿಷಯದ ಬಗ್ಗೆ ಗೊಂದಲ ಇತ್ತಪ್ಪ ಅಂದರೆ ಸಮೀಪದಲ್ಲಿರ್ತಕ್ಕಂಥ ಯಾವುದೇ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಥವಾ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೇ ಆದರೆ ನಿಮಗೆ ಸಂಪೂರ್ಣ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ತಾವು ಚರ್ಚೆ ಮಾಡಿಕೊಂಡು ಇಲ್ಲಿ ಮಾಹಿತಿಯನ್ನು ಪಡ್ಕೋಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ ಪೌಷ್ಟಿಕ ಕೈತೋಟದ ಬಗ್ಗೆ ತೋಟಗಾರಿಕೆ ಇಲಾಖೆಯಿಂದನೂ ಸಾಕಷ್ಟು ಅನುಕೂಲಗಳು ಮಾಡಿಕೊಡ್ತಾರೆ ಸಾಕು ಜನಗಳಿಗೆ. ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಸಾಕಷ್ಟು ತರಬೇತಿ ಕೊಡ್ತೀರಾ, ನಿಮ್ಮಂಥ ವಿಜ್ಞಾನಿಗಳು ಸಾಕಷ್ಟು ಮಾಹಿತಿ ಕೊಡ್ತೀರಾ, ಇವನ್ನೆಲ್ಲ ಪಡ್ಕೊಳ್ಳೋದ್ರಿಂದ ಒಂದು ಉತ್ತಮ ಗುಣಮಟ್ಟದ ತರಕಾರಿಗಳನ್ನ ಬೆಳೆಯಬಹುದು ಅಂತೀರಾ ಸರ್? ಹೌದು, ನಿಜವಾಗ್ಲೂ ಈಗಾಗಲೇ ಏನಾಗ್ತಾ ಇದೆ, ಮಾಹಿತಿಗೇನು ಕೊರತೆ ಇಲ್ಲ. ಎಲ್ಲ ಇಲಾಖೆಯಲ್ಲಿ ಕೂಡ ಎಸ್ಪೆಷಲಿ ಪೋಷಣ್ ಅಭಿಯಾನ ಅಂತೇಳಿ ಭಾರತ ಸರ್ಕಾರ ಕಳೆದ ವರ್ಷದಿಂದಲೂ ಆಚರಣೆ ಮಾಡ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅವರು ಕೂಡ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಏನು ಇಲಾಖೆಯಿಂದ ಸಿಗ್ತಕ್ಕಂಥ ಇದು ಅನುಕೂಲಗಳನ್ನು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಈವನ್ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ನಾವು ಕೂಡ ರೈತ ಮಹಿಳೆಯರಿಗೆ ಅವ್ರದೇ ಜಮೀನಿನಲ್ಲಿ ಕೂಡ ನಾವು 2-3 ಗುಂಟೆ ಜಮೀನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿ ವಿವಿಧ ಹಂತದಲ್ಲಿ ಕೂಡ ಮುಂಗಾರಿನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿಸಿ ತೋರಿಸ್ತಾ ಇದ್ದೀವಿ. ಯಾವ ತರಕಾರಿ ಬೆಳೆಯಬಹುದು, ಆ ತರಕಾರಿ ತಿಂದರೆ ಏನೇನೆಲ್ಲ ನಮಗೆ ಅನುಕೂಲ ಆಗುತ್ತೆ, ಇವೆಲ್ಲನೂ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಇರ್ಬೋದು, ಈವನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈವನ್ ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ಎಲ್ಲ ಸರ್ಕಾರಗಳು, ಸಂಘ ಸಂಸ್ಥೆಗಳು ಕೂಡ ಈ ಆರೋಗ್ಯ ಕಡೆ ಸಾಕಷ್ಟು ಗಮನ ಕೊಡ್ತಾ ಇದೆ, ಆರೋಗ್ಯ ಕಡೆ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದೆ. ದಯವಿಟ್ಟು ಕೂಡ ರೈತರು ಕೂಡ ಅದನ್ನು ತಿಳ್ಕೊಳ್ಳ್ರಿ. ಮತ್ತು ಈವನ್ ಕೃಷಿ ವಿಜ್ಞಾನ ಕೇಂದ್ರ ಬರೀ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿರ್ಬೋದು, ಕೃಷಿ ಬೆಳೆಗಳಿಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಮೊದಲಿಂದಲೂ ಕೊಡ್ತಾ ಬಂದಿದ್ದೀವಿ, ತರಬೇತಿ ಕೊಡ್ತಾ ಇದ್ದೀವಿ, ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಒಳ್ಳೆ ಒಳ್ಳೆ ತರಕಾರಿ ಸಸಿಗಳನ್ನು ಕೂಡ ನಾವೇ ನಮ್ಮ ನರ್ಸರಿಯಿಂದೆಲ್ಲ ನಾವು ಅದನ್ನು ರೈಸ್ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಒಳ್ಳೆ ಈರುಳ್ಳಿ ಬೀಜ ಹಂಗಾಮ್ ಬರ್ತಾ ಇದೆ ಮುಂದೆಲ್ಲ. ಸೊ ಇವೇನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಎಲ್ಲ ಒಂದು ಹಂತದಲ್ಲಿ ರೈತರು ಕೂಡ ಆಯಾ ಇಲಾಖೆಗಳಿಗೆ ಈ ಸೀಸನ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಸರ್ತಿ ಅದನ್ನು ಭೇಟಿ ನೀಡಿದರೆ ಅಲ್ಲಿ ಸಿಗ್ತಕ್ಕಂಥ ಅನುಕೂಲ ಸಿಗುತ್ತೆ. ದಯವಿಟ್ಟು ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ಎಲ್ಲ ರೈತ ಬಾಂಧವರು, ಎಲ್ಲ ನಮ್ಮ ಕೇಳುಗರು ಕೂಡ ಅದನ್ನು ಲಾಭ ಪಡ್ಕೋಬೇಕು. ಯಾವುದೇ ಹಂತದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಆಯಾ ಇಲಾಖೆಗೆ ಅಧಿಕಾರಿಗಳ ಸಂಪರ್ಕ ಮಾಡಿ ತಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ತಿಳಿಸ್ದಂಗೆ ಹೊರಗಡೆ ಮಾರ್ಕೆಟ್ನಿಂದ ಪಟ್ಟಣಗಳಿಂದ ತರ್ತಕ್ಕಂಥ ಯಾವುದೇ ಧಾನ್ಯಗಳಿರ್ಬೋದು ಎಲ್ಲಕ್ಕೂ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಉಪಯೋಗಿಸ್ತಾರೆ. ನೀವು ಹೇಳ್ದಂಗೆ ನಮ್ಮ ರೈತರು ತಾವು ಅಟ್ಲೀಸ್ಟ್ ತಮ್ಮ ಮನೆಗೋಸ್ಕರನಾದರೂ ಈ ಸಿರಿಧಾನ್ಯಗಳು ಬೆಳ್ಕೊಳೋದು, ಈಗ ಥರ ಸಾವಯವದಲ್ಲಿ ತರಕಾರಿಗಳು ಬೆಳ್ಕೊಳೋದು, ಇವೆಲ್ಲ ಮಾಡೋದ್ರಿಂದ ಒಂದು ನಮ್ಮ ಕುಟುಂಬದ ಆರೋಗ್ಯನ ಕಾಪಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಸರ್. ನಿಜವಾಗಲೇ ಈಗಾಗಲೇ ನಾನು ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ರೈತ ಬಾಂಧವರು ತಮ್ಮದೇ ಜಮೀನು ಇರುತ್ತೆ, ನೀರು ಇರುತ್ತೆ, ಜನ ಇರ್ತಾರೆ, ಎಲ್ಲ ಇದ್ದರೂ ಕೂಡ ಮತ್ತೆ ಯಾವುದೋ ವಾರದಲ್ಲಿ ಸಂತೆಗೋಸ್ಕರ ತರಕಾರಿ ತೊಗೊಳ್ಳಿಕ್ಕೆ ಪಾಕೆಟ್ ಇಟ್ಕೊಂಡು ಹೋಗ್ತಿರ್ತಾರೆ. ದಯವಿಟ್ಟು ಕೂಡ ಇದನ್ನೆಲ್ಲ ಅವಾಯ್ಡ್ ಮಾಡಿರಿ, ತಮಗೆ ಬೇಕಾದಂಥ ತರಕಾರಿ ತಾವೇ ಬೆಳ್ಕೊಳ್ರಿ, ಚೆನ್ನಾಗಿ ಉತ್ಕೃಷ್ಟವಾದ ತರಕಾರಿ ಬೆಳೆದು ಎಲ್ಲ ರೀತಿಯ ತರಕಾರಿ ಬೆಳೆಯುವುದು, ಇದೇನು ಇದೇ ಬೆಳಿಬೇಕು ಹಾಗೆ ಬೆಳಿಬೇಕು ಅಂತೇಳಿ ನಾವು ಸಾಕಷ್ಟು ಫೋಟೋಗ್ರಾಫ್ಸಲ್ಲಿ ನೋಡ್ತೀವಿ. ಹೋಟೆಲ್ಗಳಲ್ಲಿ ಹೋದರೂ ಕೆಲವೊಂದು ಸೈಡ್ ಡಿಶಸ್ಸಲ್ಲಿ ಕೊಡ್ತೀವಿ, ಈಗೆಲ್ಲ ಲೆಟ್ಟುಸ್ ಅಂತೀವಿ, ಕೊತ್ತಂಬರಿ ಜಾತಿದು, ಆಮೇಲೆ ಪಾಲಕ್ಕು, ಇವೆಲ್ಲನೂ ಕೂಡ ಆಯಾ ಅಲ್ಲೆಲ್ಲೇ ನೀವು ಬೆಳ್ಕೊಂತ ಈ ಸೊಪ್ಪನ್ನು ಸದಸ್ಯಗಳನ್ನ ತಿಂದೇ ತಿಂತಿದ್ದೀವಿ. ಅದನ್ನೆಲ್ಲ ಎಲ್ಲೋ ಮಾರುಕಟ್ಟೆಯಿಂದ ತಂದು ಹೆಂಗೆ ಬೆಳೆಸಿರ್ತಾರೋ ಗೊತ್ತಿರಲ್ಲ. ಆಗಲೇ ನಾನು ಹೇಳಿದೆ, ಸಿಟಿ ಸೈಡ್ ಎಲ್ಲ ಅಡ್ಜಸ್ಟ್ ಎಲ್ಲ ಕೆಲವೊಂದೆಲ್ಲ ಸ್ವಲ್ಪ ಮಾಡ್ತಿರ್ತಾರೆ, ಅದನ್ನು ನಾವು ಸ್ವಲ್ಪ ಗುಣಮಟ್ಟ ಇರಲ್ಲ, ನೀರಿನ ಕೊರತೆ ಇರುತ್ತೆ, ಅನಿವಾರ್ಯವಾಗಿ ಅವರು ಬಳಕೆ ಮಾಡಿಕೊಂಡಿರ್ತಾರೆ. ಹಂಗಂತೇಳಿ ಈಗಾಗಲೇ ನಮ್ಮಲ್ಲಿ ಜಮೀನು ಇರೋದ್ರಿಂದ, ನೀರಾವರಿ ಅನುಕೂಲ ಇರೋದ್ರಿಂದ, ಎಸ್ಪೆಷಲಿ ರೈತ ಬಾಂಧವರು ಅಥವಾ ರೈತ ಮಹಿಳೆಯರಲ್ಲಿ ಕೇಳ್ಕೊಳ್ಳೋದೆ ಅಂದರೆ, ತಮಗೆ ಬೇಕಾದಂಥ ತರಕಾರಿಗಳನ್ನು, ತಮಗೆ ಇಷ್ಟವಾದ ತರಕಾರಿಗಳನ್ನು ಎಲ್ಲೋ ಹೊರಗಡೆ ಕೊಂಡು ತಂದು ತಿನ್ನೋದಕ್ಕಿಂತ ತಾವೇ ತಮ್ಮ ಜಮೀನಲ್ಲಿ ಬೆಳೆಕೊಡ್ರಿ, ಆಮೇಲೆ ನಿಮ್ಮ ಮಕ್ಕಳುಗಳನ್ನು, ತಂದೆ ತಾಯಿಯವರನ್ನು, ಎಲ್ಲರೂ ನಿಮ್ಮ ಸಹಕುಟುಂಬದವ್ರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಕಳೆ ತೆಗೆದು ಇಟ್ಕೊಂಡು, ಹಾರ್ವೆಸ್ಟ್ ಮಾಡೋದ್ರೆ ಇಟ್ಕೊಂಡು, ನಾಟಿ ಮಾಡ್ಕೊಂಡು ಇಟ್ಕೊಂಡು, ಇವು ಏನಾದರೂ ಸ್ಪ್ರೇ ಮಾಡೋದು, ಎಲ್ಲ ರೀತಿಯ ಅನುಭವಗಳನ್ನು ನಾವು ಕುಟುಂಬ ವರ್ಗದವರು ಪಡೆದಿದ್ದೇ ಆದರೆ ನಿಮಗೆ ಅದನ್ನು ಕಟಾವು ಮಾಡಿ ತಿನ್ನಬೇಕಾದ ಎಷ್ಟು ಸಂತೋಷ ಅನಿಸಂತಂದರೆ ಅದು ನೀವು ಮಾಡಿ ನೋಡಿದ ಮೇಲೆ ನೀವು ನಮಗೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅದರ ಅನುಭವನೂ ಕೂಡ ಈ ಆಕಾಶವಾಣಿ ಮುಖಾಂತರ ಇರ್ಬೋದು, ಆಮೇಲೆ ಇಲಾಖೆ ಮುಖಾಂತರ ಕೂಡ ಹಂಚ್ಕೋಬೋದು. ಹೌದು, ಈ ರೀತಿ ನಾವು ಗುಣಮಟ್ಟದ ತರಕಾರಿನ ತಾವೇ ಬೆಳೆಯೋದ್ರಿಂದ ನಾವು ಎಷ್ಟೋ ದುಡ್ಡು ಹಾಕಿ ಹೊರಗಡೆ ತರೋಕ್ಕಿಂತನೂ ಕಡಿಮೆ ಖರ್ಚಿನಲ್ಲಿ ಕೂಡ ಉತ್ಕೃಷ್ಟವಾದ ತರಕಾರಿಗಳನ್ನು ತಾವೇ ಬೆಳೆಯುತ್ತೀರಾ, ಆಮೇಲೆ ನಿಮ್ಮ ಕುಟುಂಬದ ಖರ್ಚುಗಾರನು ತರಕಾರಿಗೆ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಖರ್ಚುಗಾರ ಕೂಡ ಕಡಿಮೆ ಮಾಡ್ಕೋಬೋದು, ಅದರ ಜೊತೆಗೆ ಉತ್ಕೃಷ್ಟವಾದ ತರಕಾರಿಯನ್ನು ಪಡ್ಕೊಳ್ಬೋದು ಅಂತೇಳಿ ದಯವಿಟ್ಟು ಕೂಡ ಈ ಪೌಷ್ಟಿಕ ಕೈತೋಟಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಅದನ್ನು ಕಾರ್ಯಕ್ರಮಗಳನ್ನ ತಾವು ತಮ್ಮ ಜಮೀನಿನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಸಮಯ ಅದನ್ನು ತಿಳ್ಕೊಂಡ್ಬಿಟ್ಟು ತಾವು ಮಾಡ್ರಿ ಅಂತೇಳಿ ಈ ಮೂಲಕ ನಾನು ರೈತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರಿ, ಪೌಷ್ಟಿಕ ಕೈತೋಟದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಅಥವಾ ಸಾಮಾನ್ಯ ಜನಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದಾಗ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಈಗ ಪೌಷ್ಟಿಕ ಕೈತೋಟ ಅಥವಾ ಇನ್ಯಾವುದೇ ರೀತಿಯ ತೋಟಗಾರಿಕೆ ಬೆಳೆಗಳ ಬಗ್ಗೆ ತಮಗೆ ಮಾಹಿತಿ ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರ್ಮ್ನಲ್ಲಿದೆ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಲ್ಲಿ ನಾನು ಸದಾ ನಿಮಗೆ ಅವೈಲೇಬಲ್ ಇರ್ತೀನಿ. ಸೊ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೇರೂರ್ ಅಂತೇಳಿ, ಮತ್ತೆ ನನ್ನ ಮೊಬೈಲ್ ನಂಬರ್ ಇಲ್ಲಿ ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. 9972 7147

2.5 ಮಿಲಿಲೀಟರ್ ಡೈಕಫಾಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣ ಗರಿಗಳ ತಳಭಾಗಕ್ಕೆ ಬೀಳುವಂತೆ ಸಿಂಪಡಿಸಬೇಕು. ಶಕ್ತಿಮಾನ್ ಮುಸುಕಿನ ಜೋಳವನ್ನು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಿತ್ತಬಹುದಾಗಿದ್ದು, ಅಜೋಸ್ಪೈರಿಲಂ ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನು ಎಕರೆಗೆ 200 ಗ್ರಾಂನಂತೆ ಬೀಜೋಪಚಾರ ಮಾಡುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಪ್ರಮಾಣದಲ್ಲಿ 50% ಕಡಿಮೆ ಮಾಡಬಹುದು. ರೈತರು ತಮಗೆ ಬೇಕಾದ ಸಮಯದಲ್ಲಿ ಅವಶ್ಯವಿರುವ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳುವ ದೃಷ್ಟಿಯಿಂದ ಕೃಷಿ ಇಲಾಖಾ ವತಿಯಿಂದ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಅಥವಾ ಕಿಸಾನ್ ಕಾಲ್ ಸೆಂಟರ್ 1800-180-1551 ಶುಲ್ಕರಹಿತ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1669 ರೂಪಾಯಿಗಳಿಂದ 1721 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 3809 ರೂಪಾಯಿಗಳಿಂದ ಗರಿಷ್ಠ 7286 ರೂಪಾಯಿಗಳು. ಅಲಸಂದೆ 4012 ರೂಪಾಯಿಗಳಿಂದ 6011 ರೂಪಾಯಿಗಳು. ಹುರುಳಿಕಾಳು 3269 ರೂಪಾಯಿಗಳಿಂದ 3269 ರೂಪಾಯಿಗಳು. ಜೋಳ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1411 ರೂಪಾಯಿಗಳಿಂದ ಗರಿಷ್ಠ 1511 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ 1303 ರೂಪಾಯಿಗಳಿಂದ ಗರಿಷ್ಠ 1856 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1336 ರೂಪಾಯಿಗಳಿಂದ ಗರಿಷ್ಠ 2476 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ 4889 ರೂಪಾಯಿಗಳಿಂದ ಗರಿಷ್ಠ 4889 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 4369 ರೂಪಾಯಿಗಳಿಂದ ಗರಿಷ್ಠ 6189 ರೂಪಾಯಿಗಳು. ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 45229 ರೂಪಾಯಿಗಳಿಂದ ಗರಿಷ್ಠ 45689 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 37219 ರೂಪಾಯಿಗಳಿಂದ ಗರಿಷ್ಠ 37699 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 31600 ರೂಪಾಯಿಗಳಿಂದ ಗರಿಷ್ಠ 32000 ರೂಪಾಯಿಗಳು. ಅವರೆ 700 ರೂಪಾಯಿಗಳಿಂದ 2211 ರೂಪಾಯಿಗಳು. ನೆಲಗಡಲೆ 3000 ರೂಪಾಯಿಗಳಿಂದ 7289 ರೂಪಾಯಿಗಳು. ಹುರುಳಿಕಾಳು 2600 ರೂಪಾಯಿಗಳಿಂದ 3859 ರೂಪಾಯಿಗಳು. ಮೆಕ್ಕೆಜೋಳ 1300 ರೂಪಾಯಿಗಳಿಂದ 1844 ರೂಪಾಯಿಗಳು. ಸೂರ್ಯಕಾಂತಿ 4809 ರೂಪಾಯಿಗಳಿಂದ 6111 ರೂಪಾಯಿಗಳು. ತೊಗರಿ 906 ರೂಪಾಯಿಗಳಿಂದ ಗರಿಷ್ಠ 5929 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ 43229 ರೂಪಾಯಿಗಳಿಂದ ಗರಿಷ್ಠ 45500 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 2489 ರೂಪಾಯಿಗಳಿಂದ 7172 ರೂಪಾಯಿಗಳು. ಸೂರ್ಯಕಾಂತಿ 5011 ರೂಪಾಯಿಗಳಿಂದ 5900 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 5800 ರೂಪಾಯಿಗಳಿಂದ ಗರಿಷ್ಠ 6500 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 1620 ರೂಪಾಯಿಗಳಿಂದ ಗರಿಷ್ಠ 1804 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 2100 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 1630 ರೂಪಾಯಿಗಳಿಂದ ಗರಿಷ್ಠ 2320 ರೂಪಾಯಿಗಳು. ರಾಗಿ 1769 ರೂಪಾಯಿಗಳಿಂದ ಗರಿಷ್ಠ 1769 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 3801 ರೂಪಾಯಿಗಳಿಂದ ಗರಿಷ್ಠ 3801 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 4950 ರೂಪಾಯಿಗಳಿಂದ ಗರಿಷ್ಠ 4950 ರೂಪಾಯಿಗಳು.